ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಈಗ ಕೃಷಿ ಅನುಭವ ಕುರಿತು ಈರಯ್ಯ ಕಿಲ್ಲೆದಾರ್ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸಲಿದ್ದಾರೆ ಎಚ್ಬಿ ರಾಮಡಿಗೆಯವರು. ಈಗ ನಮ್ಮ ಜೊತೆಯಲ್ಲಿ ಹಿರಿಯ ರೈತರ ಅಂತ ಈರಯ್ಯ ಕಿಲ್ಲೆದಾರ್ ಅವರಿದ್ದಾರೆ. ಇವರು ಬೈಲಹೊಂಗಲ ತಾಲೂಕಿನ ಗುಡಿಕಟ್ಟಿ ಗ್ರಾಮದವರು. ಮುಂಚಿನಿಂದನೂ ಹಲವಾರು ಬೆಳೆಗಳನ್ನು ಬೆಳ್ಕೊತ ಬಂದವರು. ಅವರಿಗೆ ಕೃಷಿಯಲ್ಲಿ ಅಪಾರವಾದ ಅನುಭವ ಇದೆ ಮತ್ತು ಲೇಖಕರು ಕೂಡ ಕೃಷಿ ಕುರಿತು ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಕವಿಗಳು ಹೌದು, ಕತೆಗಾರರು ಹೌದು. ಹಾಗಾಗಿ ಅವರ ಅನುಭವ ಇವತ್ತು ನಮ್ಮ ರೈತರಿಗೆ ಒಂದು ಸಾಂತ್ವನ ನೀಡುತ್ತೆ ಅಂತೇಳಿ ನಮಗೆ ಅನಿಸುತ್ತೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ನಮಸ್ಕಾರ ಹಿರಿಯ ಕಿಲ್ಲೆದಾರ್. ನಮಸ್ಕಾರ ರೀ. ಹಿರಿಯರಾಗಿರಿ, ಇವತ್ತು ಕೂಡ ಬಹಳಷ್ಟು ಆರೋಗ್ಯಪೂರ್ಣವಾಗಿ ಇದ್ದೀರಿ. ನೀವು ಓದಿದಿರಿ ಆದರೂ ಕೃಷಿ ಒಳಗೆ ತೊಡ್ಕೊಂಡಿದ್ದೀರಿ. ಹೌದು, ಹೌದು. ಅನಿವಾರ್ಯ ಆಗಿತ್ತ? ಅವಾಗ ಹಂಗಿತ್ತು ಪರಿಸ್ಥಿತಿ. 74ರಾಗ ನಾನು ಖುಷಿಯಿಂದ ತೊಡ್ಕೊಂಡಿದ್ದು. ಬಿ ಎ ಡಿಗ್ರಿ ಮುಗಿಸಿದೆ 74ರಾಗ. ಅಲ್ಲಿಂದ ಸೀದಾ ಕೃಷಿಗೆ ಬಂದೆ ನಾನು. ಅವಾಗ ನೌಕರಿ ಸಾಕಷ್ಟು ಸಿಗ್ತಿದ್ವು ರೀ. ನಮ್ಮಪ್ಪ ಏನಿಲ್ಲ, ಕಮತ ಮಾಡೋರು ಯಾರು, ನಾನೇ ದೊಡ್ಡವ ಇದ್ರಿ ಮನ್ಯಾಗೆ. ಅದಕ್ಕೆ ಯಾರು ಮಾಡೋರು ಕಮತ, ಏನು ಮಾಡೋದು ಹೊಲ. ಆವಾಗ 20 ಎಕರೆ ಇತ್ತು ನಂಬುದು ಒಟ್ಟಿಗೆ. ಅದಕ್ಕೆ ನಾವು ಒಬ್ಬನೇ ಏನು ಮಾಡೋದು ಅಂಥೇಳಿ ಭಾಳ ಇದನ್ನು ಮಾಡಾಕತ್ತ. ನೀರಾವರಿ ಇತ್ತ ಅವಾಗ? ಎಲ್ಲಿ ನೀರಾವರಿ, ಏನೂ ಇರಾಕಿಲ್ಲ. ಆಮೇಲೆ ನಾನು ಕಮತ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಅಜ್ಜನ ಕಾಲದಾಗ ಒಂದು ಬಾವಿ ಕಡ್ದಿದ್ರು ಅವರು. ಆ ಬಾವಿ ಒಳಗೆ ಹೂಳು ತುಂಬಿತ್ತು, ಅದನ್ನೆಲ್ಲ ತೆಗೆದು ನಾನು ನೀರಾವರಿ ಶುರು ಮಾಡಿದೆ. ಅಷ್ಟೇ ಅಲ್ಲ, ನಾನು ಒಂದು ಸವಾಲು ಅಂತ ತಗೊಂಡೆ. ಸಾವಯವ ಕೃಷಿ ಒಳಗೆ ಸಾಧನೆ ಮಾಡಿ 1.5 ಎಕರೆದೊಳಗೆ ಹೊಲದೊಳಗೆ ಸಾಕಷ್ಟು ಹಣ್ಣು ಹಂಪಲ ತರಕಾರಿ ಹಿಂಗೆ ಎಲ್ಲ ನಮ್ಮನೆ. ಅಷ್ಟೇ ಅಲ್ಲ, ಸಾಗವಾನಿ ಮರನೂ ಮನೆಗೆ ಕಟ್ಟಾಕಿ ಮಾರುತಿಗೆ ಬರುವಂಥ ಸಾಗವಾನಿ ಗಿಡ, ಬೇವಿನ ಗಿಡ ಇಂಥವೆಲ್ಲನೂ ಒಂದು 600ಕ್ಕೂ ಹೆಚ್ಚು ಗಿಡ ಮರ ಬೆಳೆಸಿದೆ. ಬೆಳೆಸಿ ಈ ರೀತಿ ಕೃಷಿಯಲ್ಲಿ ಹಾಗೆ ತೊಡಿಕೊಂಡು ಅದನ್ನೊಂದು ಸವಾಲಂತ ತೊಗೊಂಡೇನೆ ನಾನು. ಅವು ಅಷ್ಟೆಲ್ಲನೂ ಬದಿಗೆ ಹಾಕಿದ್ರೆ ಗಿಡಗಳನ್ನೆಲ್ಲ? ಅದು 1.5 ಎಕರೆ ಹೊಲದೊಳಗೆ ಒಂದು ಪೂರ್ವದ ಕಡೆ ಬರೀ ಇಸು ಬಾಬುಲು ಗ್ಲೀರ್ಸಿಡಿ, ಆಮೇಲೆ ಎತ್ತರ ಬೆಳಿಬಾರ್ದು ಅಂತ ಗಿಡ, ಎತ್ತರ ಬೆಳಿಬಾರ್ದು. ಮತ್ತು ಆ ಕಡೆ ದಾರಿ ಇತ್ತಲ್ಲ, ಅದನ್ನು ಜೀವಂತ ಬೇಲಿ ಹಂಗೆ ಮಾಡಿದ್ದೆ ನಾನು. ಅಂದರೆ ಆ ಕಡೆಯಿಂದ ಏನು ಒಳಗೆ ಬರ್ದಂಗೆ, ಈ ಏನು ಈ ಆಡು ಅಂಥ ಇಂಥವು ಎಲ್ಲ ತಿನ್ನುವಂಥವು, ಈ ರಾಮಫಲ ಸೀತಾಫಲ ಇಂಥ ಗಿಡಗಳು, ಹುಲ್ಗಲ್ ಗಿಡ ಎಲ್ಲ ಒಟ್ಟು ಒಡ್ಡಿಗೆ ಅವನ್ನೆಲ್ಲ ಹಾಕಿನಿ. ಆಮೇಲೆ ಹಿಂಗೆ ಪಶ್ಚಿಮ ಮತ್ತು ಪೂರ್ವದ ಕಡೆ ಬಲಗಡೆ ಒಂದು ಕಡೆ 18 ತೆಂಗಿನ ಗಿಡ ಹಚ್ಚಿದ್ದೆ. ಆಮೇಲೆ ಇನ್ನೆರಡು ಬದಿಗೇನು ಅಂತಲ್ಲ, ಸಾಗವಾನಿ ಗಿಡ ಒಂದು 100 ಸಾಗವಾನಿ ಗಿಡ ಬೆಳೆಸಿದೆ. ನಡುವೆಲ್ಲ ನುಗ್ಗಿ ಎಷ್ಟೆಷ್ಟು ಅಂತರ ಇತ್ತವೆ? ಅವು ಸಾಗವಾನಿ ಅಷ್ಟೇ 5-6 ಫೂಟ್ಗೊಂದು, ತೆಂಗಿನ ಗಿಡ 18-20 ಫೂಟ್ ಅಂತರ ಇದ್ದವು. ಒಂದು ಸಾಲು ಒಂದು ಬದಿಗೆ, ನಾಲ್ಕು ಬದಿಗೆ ಗಿಡ ಮರ. ಆಮೇಲೆ ಒಳಗೆಲ್ಲ 40 ಫೂಟ್ಗೊಂದೊಂದು ಮಾವಿನ ಗಿಡ ಅಲ್ಫಾನ್ಸು ಹಚ್ಚಿದ್ದೆ. ಅದ್ರ ನಡುವೆ ಮತ್ತು ನುಗ್ಗೆ ಹಾಕಿದ್ದೆ. ಆಮೇಲೆ ಒಂದಷ್ಟು ದಿವಸ ಬಾಳೆನೂ ಹಚ್ಚಿದ್ದೆ. ನೀರು ಭಾಳ ಇತ್ತು, ನೀರು ಕಡಿಮೆ ಆದ ಕೂಡಲೇ ಅದನ್ನು ಬಾಳೆ ತೆಗೆದ್ಬಿಟ್ರಿ. ಅವು ಎಲ್ಲ ಹೇಗೆ ಫಲ ಕೊಟ್ಟು ಇವೆಲ್ಲ ಹಾಕಿದ್ರು ಬಹು ವಾರ್ಷಿಕ ಬೆಳೆಗಳು? ಅವು ಬಹು ವಾರ್ಷಿಕ ಬೆಳೆಗೆ ನಾ ಮಾಡಿದ್ದಂತಂದ್ರೆ ನಾನು ಅಲ್ಲಿ ಬೇಸಾಯ ಮಾಡ್ತಿರ್ಕಿಲ್ಲ, ಯಾವುದು ಗಳೆ ಹೊಡೆಯಂಗಿಲ್ಲ, ಏನಿಲ್ಲ, ಶೂನ್ಯ ಬೇಸಾಯ. ಮತ್ತು ಅಲ್ಲಿ ಮಳೆಗಾಲದಾಗ ಸಾಕಷ್ಟು ಹುಲ್ಲು ಬೆಳೆದು ಬಿಡುತ್ತಿತ್ತು. ಆ ಹುಲ್ಲು ಕೊಯ್ದು ದನಗಳಿಗೆ 3 ಆಕಳಿದ್ದು ಆಕಳಗಳಿಗೆ ಹಾಕೋದು, ಈ ರೀತಿ ಮಾಡ್ತೀನಿ. ಅದನ್ನು ಕಟಾವು ಮಾಡೋದು, ಅಂಥ ಇಂಥ ಕಸ ಇರ್ತಾವಲ್ಲ, ಕಸುಗಳೆಲ್ಲ ಗಿಡಗಳು ಬಡ್ಡಿಗೆ ಸುತ್ತಲೇ ಒಂದು ಕಿತ್ತು ಹಾಕಿಬಿಡೋದು. ಹಾಂ, ಕಿತ್ತು ಹಾಕೋದು, ಹೊದಿಕೆ ಮಾಡಿದಂಗೆ ಮಾಡ್ತೀನಿ. ಅದು ಹೊದಿಕೆ ಮಾಡೋದ್ರಿಂದ ಭಾಳಷ್ಟು ಪ್ರಯೋಜನ ಅದಾವ. ಈಗ ಏನಾಗ್ತದೆ, ಸೂರ್ಯನ ಕಿರಣ ಬೇರಿಗೆ ತಾಕದಂಗೆ ನೇರವಾಗಿ ತಾಕದಂಗೆ ಮಾಡ್ತಾವ. ಒಂದು ಅದು ಸಾವಯವ ಪದಾರ್ಥ ಆಗಿ ಅಲ್ಲೇ ಗೊಬ್ಬರ ಆಗಿ ಗಿಡಗಳಿಗೆ ಪೂರೈಕೆ ಆಗ್ತದೆ. ಈ ರೀತಿಯ ಒಂದು ವ್ಯವಸ್ಥೆ ಅದು. ಮತ್ತೆ ಇನ್ನೊಂದು ಏನಂದ್ರೆ ತಂಪು ಬಾಳದನ್ನಾಗಿ ಇರುತ್ತೆ, ತೇವಾಂಶ ಕಾಪಾಡಿಕೊಂಡಿರ್ತದೆ, ಆರು ಕೊಡೋದಿಲ್ಲ ಅದು. ಹೌದು. ಮತ್ತೆ ಎರೆಹುಳು ಚಟುವಟಿಕೆ ಎಲ್ಲ ನಮ್ಮ ಹೊಲದಾಗ ಎಲ್ಲಿ ಕೆದರಿರು ಎರೆಹುಳ ಬರ್ಬೇಕು, ಆ ರೀತಿ ಮಾಡಿದ್ದೇನೆ. ಓಕೆ. ಈಗ ಅರಣ್ಯದ ಬೆಳೆಗಳನ್ನ ತೇಗ ಅವನ್ನೆಲ್ಲ ಹಾಕಿದ್ರಲ್ಲ, ಅದನ್ನು ಕಟಾವು ಮಾಡಿದ್ರೆ? ಅದು ಇನ್ನೂ ಮಾಡಿಲ್ಲ. ಅದು ಎಷ್ಟು ವರ್ಷ ಬೆಳೆಯೋದಂಗಾರು? ಅದು ದೀರ್ಘಕಾಲದ್ದು, 90-95 ಹಚ್ಚಿದ್ದು. ಹೆಚ್ಚು ಕಡಿಮೆ 30 ಹಾಕಿ ಬಂದಿದೆ. ಹಾ, ಬಂದಿದಾವ. ಈಗ ಚಲೋ ಬೆಳೆದಿದಾವ. ಆದರೆ ಅದು ಆ ತೋಟ ನನ್ನ ತಮ್ಮನ ಹಿಸಕ್ಕೆ ಹೋಗೈತಿ, ನನ್ನ ಪಾಲಿಗೆ ಬಂದಿಲ್ಲ. ಇರಲಿ, ಅಲ್ಲಿ ಆದ್ರೂ ಚಂದ ಬೆಳೆದಾವ. ಚಂದ ಬೆಳೆದಾವ. ಅವು ಏನು, ನಾನೇನು ಮಾಡ್ತಿದ್ದೆ, ಕೌಲು ಬರ್ತಿದ್ವು, ಅಡ್ಡ ತಿಡ್ಡಿ ಬೆಳೀತಿದ್ವು, ಅವನ್ನೆಲ್ಲ ಏನು ಮಾಡ್ತೀನಿ ನಾನು, ಸೌರಿ ಕುಂತ ಸೌರಿ ಮತ್ತು ಅದಕ್ಕೆ ಸಗಣಿ ಹೊರಿಸ್ಬಿಡ್ತೀನಿ, ಈ ರೀತಿ ಮಾಡ್ಕೊಂತ. ಎಷ್ಟು ಎತ್ತರ ನಮ್ಮ ಕೈಗೆ ಸಿಗುತ್ತಾನ? ದೋಟಿ ಹೆಂಗ್ ಮಾಡಿ ಕುಡುಗೋಲು ಕಟ್ಟಿ ಎಲ್ಲಿ ಮಠ ನಿಲ್ಕ್ತಾವ ಅಲ್ಲಿ ಮಠನೂ ಮಾಡಿದೆ, ಅತ್ತ ಬಿಟ್ಬಿಟ್ಟೆ. ಅದರಿಂದ ಈಗ ಸಾಕಷ್ಟು ದುಡ್ಡು ಬರುವಂತ ಬೆಳೆನ ಅದು. ಹೌದ್ರಿ, ಅದ ಯಾವ್ದು ವಿಮೆ ಮಾಡಿಸುವಂತ ಅವಶ್ಯಕತೆ ಇಲ್ಲ. ನಾವು ಯಾವ್ದೇ ಪ್ರೀಮಿಯಂ ಕಟ್ಟುಲೆ ವಿಮೆ ಬರುವಂತ ಒಂದು ವ್ಯವಸ್ಥೆ ಅದು. ಹೌದಲ್ಲ. ಮತ್ತೆ ಮಣ್ಣಿನ ಸಂರಕ್ಷಣೆ ಮಾಡುತ್ತೆ, ಅವು ಕುರ್ತಪ್ಪಲ ಅದು ಎಲ್ಲ ಅಲ್ಲೇ ಉದುರ್ತಾವ. ಸಾವಯವ ಚಟುವಟಿಕೆಗೆ ಅನುಕೂಲ ಆಗ್ತದೆ. ನೀರು ಹರಿಯೋದು ನನ್ನ ತಡೆಗಟ್ಟುತ್ತೆ. ಹಾ, ನೀರು ಹರಿದು ಬೇರೆ ಹೊಲಕ್ಕೆ ಹೋಗೋ ಸಮಸ್ಯೆ ಇಲ್ಲ, ನೀರಿನೊಳಗೆ ಎಲ್ಲ ಸಂಗ್ರಹ ಮಾಡಿಬಿಡ್ತದೆ ಮಣ್ಣನ್ನು. ಮತ್ತೆ ಗಿಡದ ಕೆಳಗೆ ಬೇರೆ ಏನು ಬೆಳೆಯಲ್ಲ ಅಂತಾರೆ? ಅದ್ರ ಅಂತ ಸಾಗವಾನಿ ಗಿಡದ ಕೆಳಗೆ ಏನು ಬೆಳೆಯೋದಿಲ್ಲ, ನಿಜ. ಅದ್ರಾಗ ನಾನು ಮತ್ತೆ ನಡುವೆ ಒಂದೊಂದು ಆ ಹುಣಸೆ ಬೀಜ ಹಾಕಿದ್ದೀನಿ, ಆಮೇಲೆ ಅಲ್ಲಿ ಒಂದೊಂದು ಇದ್ರು ಹಲಸಿಂದು ಇಂಥವೆಲ್ಲ ಮಾಡಿದ್ದೆ. ಹಲಸಿಂದೇನು ಈಗ ಅದಾವಿಲ್ಲೋ, ಆದ್ರೆ ಹುಣಸೆ ಬೀಜ ಮಾತ್ರ ಅವು ಗಿಡ ಆಗಿದಾವ, ಅವು ಫಲ ಕೊಡಕ್ಕೆ ಆಗಿದಾವ. ಹೌದಲ್ಲ. ಅವಕ್ಕೆ ನೀರು ಕೊಟ್ರಿ ಮೊದಲೇ? ಇಲ್ಲ ಇಲ್ಲ ಇಲ್ಲ, ನಾವು ನೀರು ಯಾವುದಕ್ಕೂ ಆ ಸಾಗವಾನಿಗೆ ನೀರು ಕೊಡಲಿಲ್ಲ ಪ್ರಾರಂಭದಲ್ಲಿ. ಕೊಡಲಿಲ್ಲ? ಇಲ್ಲ ಇಲ್ಲ, ಅವಕ್ಕೆ ಯಾವಕ್ಕೂ ಕೊಡಲಿಲ್ಲ. ನೀರು ಕೊಟ್ಟಿದ್ರು ಮಳೆಗಾಲದಾಗ ಹಚ್ಚಿಬಿಟ್ರೆ ಸಾಕು. ಮಳೆಗಾಲದಾಗ ಹಚ್ಚಿಬಿಡ್ತಿದ್ವಿ, ಮಳೆ ಮೇಲೆ ಬರ್ತಾವ ಅವಕ್ಕೆ, ಏನು ಸಮಸ್ಯೆ ಇಲ್ಲ. ಅರಣ್ಯದೊಳಗೆ ತಾವ ಬೆಳೆದಿರ್ತಾವ. ಯಾರು ನೀರು ಕೊಡೋರು, ಯಾರು ಔಷಧ ಹೊಡೆಯೋರು, ಯಾರು ಬಗಲು ಸವರವ್ರು, ಯಾರು ಯಾರೂ ಇಲ್ಲ. ಒಂದು ಏನಂತ ಹೇಳಿದ್ರೆ ನೀವು ಮಾರಿಲ್ಲ, ಮತ್ತೆ ಬೇರೆ ಒಂದೊಳ್ಳೆ ಮಾರಿದ್ರು ಒಂದೇ ಗಿಡನ ಎಷ್ಟಕ್ಕೆ ಹೋಗ್ಬೋದು? ಈಗ ಕನಿಷ್ಠ ಅಂದ್ರು ಒಂದು ಅಗ್ದಿ ಕಡಿಮೆ ಅಂದ್ರು 10,000 ಕಿಮ್ಮತ್ತ ಒಂದೊಂದು ಗಿಡ. ಒಂದೊಂದು ಗಿಡ ಅಲ್ವಾ? ಕೆಂಪು ಮಣ್ಣು ಅದು? ಕೆಂಪು ಮಣ್ಣು. ಅದು ಕೆಳಗೆಲ್ಲ ಸುನ್ಬುರ್ಲಿ ಕಲ್ಲ ಐತಿ ಹಂಗೆ ನೋಡಿದ್ರೆ. ಅಂಥದ್ರಾಗ ಚಲೋ ಬೆಳೆದಾವ. 100 ಗಿಡ ಅಂತೇಳಂದ್ರೆ 10 ಲಕ್ಷ ರೂಪಾಯಿ ಆಗುತ್ತೆ ಈಗ. ಹೌದಲ್ಲ, ಆಗ್ತದೆ. ಅದರೊಳಗೆ ಕೆಲವೊಂದು ಯಾವ ಒಳೆ ನೆಟ್ಟಗದಾವು ಅವು ಕಿಮ್ಮತ್ತು ಆಗ್ತಾವೆ. ಇನ್ನೂ ಸ್ವಲ್ಪ ಅದರೊಳಗೆ ಕೆಚ್ಚ ಅಂತ ಇರ್ತದೆ. ಹೌದೌದು. ಅದರ ಮೇಲೆ ಬೆಲೆ ಏನಿರ್ತಾರೆ. ಹೌದು. ಮತ್ತೆ ಅದ್ರ ಗಾತ್ರ ಎಷ್ಟಿದೆ, ಸುತ್ತಳತೆ ಅದನ್ನೆಲ್ಲ ನೋಡ್ತಾರೆ. 10 ಆಗಲಿಲ್ಲ ಅಂದ್ರೂ 4-5 ಲಕ್ಷ ಅಂತೂ ಯಾವುದು ಆಯಾಸ ಇಲ್ಲದ. ಅದಕ್ಕಾಗಿ ನಾವು ಏನು ಕಾಯೋದಿಲ್ಲ, ಮತ್ತು ಅಥವಾ ಕಳೆ ತೆಗೆಯೋದಿಲ್ಲ, ಏನು ಔಷಧ ಹೊಡೆಯೋದಿಲ್ಲ, ಗೊಬ್ಬರ ಹಾಕೋದಿಲ್ಲ, ಏನು ಮಾಡೋದು ಬೇಕಾಗಿಲ್ಲ. ಇಂಥವೆಲ್ಲನೂ ನೈಸರ್ಗಿಕವಾಗಿ ಬೆಳೆದು ಬಿಡ್ತಾವೆ. ಹಣ್ಣಿಂದು ಇವತ್ತಿಗೂ ಬೆಳೀತಾ ಇದ್ದೀರ? ಹಣ್ಣು, ಮಾವಿನ ಗಿಡ ಅದಾವು, ಮಾವಿನ ಗಿಡ ಇನ್ನೂ 40 ಗಿಡ ಅದಾವು. ಅವು ಚಲೋ ಬರ್ತಾವ. ಹಲವಾರು ಬೆಳೆಗಳ ಬಗ್ಗೆ ಆಸಕ್ತಿ ಜಾಸ್ತಿ ನಿಮಗೆ, ಅದು ಸಿರಿಧಾನ್ಯ ಅಂತವೆಲ್ಲ. ಹಾ ಹಾ ಹಾ, ಸಿರಿಧಾನ್ಯದ್ದು ನಿಜವಾಗಿ ಅಂತಂದ್ರೆ ಅದಕ್ಕೆ ನಮ್ಮ ಇದ್ರೊಳಗೆ ಏನಂತಿದ್ರು ಅಂದ್ರೆ ಏನು ಹುಲ್ಲಿನ ಕಾಳು, ಹುಲ್ಲಿನ ಕಾಳು ಅಂತಿದ್ರು. ಅಂದ್ರೆ ಅದು ಹುಲ್ಲಿನ ಜಾತಿಗೆ ಸೇರಿದ್ದದು. ಹೌದು. ಒಂದು ಗಾದೆ ಮಾತು ಐತೆ ನೋಡ್ರಿ, ಏನಂತಂದ್ರೆ ಹಗಲೆಲ್ಲ ಹುಟ್ಟಿ ಬರಾಕ ಹುಲ್ಲು ಜನ್ಮ ಅಲ್ಲ ಅಂತ ಅಂದು ಒಂದು ಗಾದೆ ಮಾತೈತಿ. ಹಂಗೆ ಈ ಹುಲ್ಲಿನ ಕಾಳದವಲ್ಲ, ಇದು ಎಷ್ಟೋ ಶತಮಾನಗಳಿಂದ ಬೆಳ್ಕೊಂತ ಬಂದದ್ದು. ಇದು ಸಾವು ಇಲ್ಲ ಇವಕ್ಕೆ, ಇವಕ್ಕೆ ಸಾವಿಲ್ಲ, ಇವು ಅಮರ ಅಜರಾಮರ ಇರುವಂತಹ ಬೆಳೆ. ಅವಾದ ಅದೇ ಬೀಜನ ಮುಂದಿನ ವರ್ಷಬಿತ್ತು, ಮತ್ತೆ ಈ ಬೀಜ ಮುಂದಿನ ವರ್ಷಬಿತ್ತು. ಹಿಂಗೆ ನಾವು ಮಾಡ್ಕೊಂತ ಬಂದದ್ದು. ನಮ್ಮ ಹಿರಿಯರು ಅಂಥ ಬೀಜಗಳೆಲ್ಲ ಸಂಗ್ರಹಿಸಿಟ್ಟಾರಲ್ಲ, ಅವ್ರನ್ನ ನಾವು ನೆನೆಸಲೇಬೇಕು. ಹೌದಲ್ಲ, ಅವ್ರಿಗೆ ನಾವು ಕೃತಜ್ಞರ ಆಗಿರಬೇಕು. ಹೌದು, ನಿಜವಾಗಿ ಒಂದಾನೊಂದು ಕಾಲದಲ್ಲಿ ಬಡವರು ಬೆಳೆ ಆಗಿದ್ವು. ಬಡವರು ಬೆಳೆ, ಈಗ ಶ್ರೀಮಂತರು ತಿಂತಾ ಇದ್ದಾರೆ, ಸಕ್ಕರೆ ರೋಗ ಬಂದು. ಅಲ್ಲ, ನಮಗೆ ನಾವು ದಿನಾನು ಸ್ವಾಮಿ ಅನ್ನನ ಮಾಡ್ತಿದ್ದೀವಿ ನಮ್ಮ ಮನೆಯಾಗ. ಭತ್ತದನ್ನ ಯಾವಾಗ ಮಾಡ್ತಿದ್ದೀವಿ ಅಂದ್ರೆ ಜಾತ್ರೆ ಅಥವಾ ಹಬ್ಬ ಅಂತ ಸಂದರ್ಭದೊಳಗೆ ಮಾತ್ರ ಭತ್ತದನ್ನ ಉಂಡಿದ್ದೀವಿ. ಆದ್ರೆ ನಾವು ಭತ್ತದನ್ನ ದಿನ ಉಂಡಿಲ್ಲ. 78 80 ತನಕನು ಸ್ವಾಮಿ ಅವದು ಸ್ವಾಮಿ ಕುಟ್ಟಬೇಕ್ರಿ, ಅದಕ್ಕೆಲ್ಲ ಶ್ರಮ ಐತಿ, ಕುಟ್ಟಬೇಕು, ಅವನ್ನೆಲ್ಲ ಕೇರ್ಬೇಕು. ಈಗಿನ ಮಂದಿ ಯಾರು ಮಾಡೋರ್ದಾರ? ಹೌದೌದು, ಅದು ಒಂದು ಸಮಸ್ಯೆ. ಮತ್ತೆ ಅದ್ರ ಪ್ರಯೋಜನ ಏನು, ಯಾಕೆ ಅಷ್ಟೊಂದು ಮಹತ್ವ ಕೊಡೋಕೆ ನಾವು? ಈಗ ನೋಡ್ರಿ, ಅದನ್ನು ಬೆಳೆಯಕ್ಕೆ ನಾವು ಏನು ಖರ್ಚು ಮಾಡಬೇಕಾಗಿಲ್ಲ, ಬೀಜ ಹಾಕೊಂಡು ತರಬೇಕಾಗಿಲ್ಲ, ಅದಕ್ಕೆ ರಾಸಾಯನಿಕ ಗೊಬ್ಬರನೂ ಬೇಡ, ನೀರಾವರಿ ಬೇಕಾಗಿಲ್ಲ, ಯಾವ ರೋಗಗಳು ಕೀಟಗಳು ಬಾಧಿಸೋದಿಲ್ಲ, ಅದಕ್ಕೆ ಆಳವಾದ ಉಳುಮೆ ಮಾಡೋದು ಬೇಕಾಗಿಲ್ಲ. ಮತ್ತು ಇಂಥದ್ರಾಗ ಬೀಜನೂ ಕೊಂಡು ತರೋಂಗಿಲ್ಲ, ಹೋದ ವರ್ಷದ ಬೀಜನ ಅವನ್ನ ಕೆಡ್ದಂಗೆ ಗಿಡ ಹಾಕ್ಬಾರ್ದು, ಅದಕ್ಕೇನು ನುಸಿ ಬುರ್ಬುರಿ ಇಂಥವು ಏನೂ ಆಗೋದಿಲ್ಲರಿ. ಅದನ್ನು ನಾವು ಉಣ್ಣಾಕೇನು ಇಟ್ಕೊಂಡಿರ್ತೀವಿ, ಗೋಣಿ ಚೀಲ ಹಾಕಿ ಇಟ್ಟಿರ್ತೀವಿ, ಅವನ್ನ ಬಳಸ್ಬೋದು, ಅದಕ್ಕೇನೂ ಆಗೋದೇ ಇಲ್ಲಲ್ರಿ. ಹಾಂ, ರಾಸಾಯನಿಕದ್ದು ಹಾಕಿ ವಿಷ ಹಾಕಿ ಹುಳ ಬರ್ದಂಗೆ ಮಾಡೋದು, ಅದು ಏನು ಸಂಗ್ರಹಿಸಿಡುವಂಥ ಸಮಸ್ಯೆನೇ ಇಲ್ಲ. ಬಟ್ ಅದಕ್ಕೆ ಬೆಲೆ ಇದೆಯಾ? ಯಾಕಂದ್ರೆ ನಮಗೊಂದು ಸ್ವಲ್ಪ ಕಾಸು ಬೇಕಪ್ಪ ಅಂತಾರೆ. ಈಗ ಸ್ವಾಮಿಗೆ ಸುಮಾರು 2-2.5 ಸಾವಿರ ಕ್ವಿಂಟಲ್ಗೆ 2-2.5 ಸಾವಿರ ರೂಪಾಯಿ ಬೆಲೆ ಐತಿ. ಮತ್ತು ಅಕ್ಕಿ ಮಾಡಿ ಮಾರಾಟ ಮಾಡಿದರೆ 70 ರೂಪಾಯಿ ಕಿಲೋ ಮಾರಾಟ ಆಕತಿ. ಅದನ್ನೆಲ್ಲ ಈಗ ಅಕ್ಕಿ ಮಾಡೋದಂದ್ರೆ ಹೆಂಗೆ? ಅಕ್ಕಿ ಅಂತಂದರೆ ಈಗ ಅವರು ಈಗ ಕುಟ್ಟವ್ರು ಯಾರೂ ಇಲ್ಲ. ಒಂದು ನಮ್ಮದು ಹಿಟ್ಟಿನ ಗಿರಣ್ಯಾಗ ನಾವು ಸ್ವಾಮಿ ಅಕ್ಕಿ ಮಾಡಿ ಒಂದು ಸ್ವಲ್ಪ ಅದನ್ನು ಮತ್ತು ಮನೆಯಾಗ ಒಂದು ಸ್ವಲ್ಪ ತೊಳಿಸ್ದಂಗೆ ಮಾಡಿ ಮತ್ತು ಕೇರಿ ಅದನ್ನು ಮ್ಯಾಲಿನ ಕವಚ ಎಲ್ಲ ಇದು ಮಾಡಿ ತೆಗೆದು ಪದರ್ ಹೋಗ್ಬೇಕು. ಹಾಂ, ಪದರ್ ಹೋಗಬೇಕು, ಅದನ್ನು ಅನ್ನ ಮಾಡೋಕ್ಕೆ ಬರ್ತತಿ, ಮಾಡ್ತಾರೆ. ಆದರೆ ಇನ್ನು ಮ್ಯಾಲೆ ಬರೋರಿಗೆ ಇದು ಇದೆಲ್ಲ ನೀಗೋದಿಲ್ಲ. ಅವರು ಅದು ಮೊದಲಿನ ಮಂದಿ ಅಂತಾರೆ, ಅಂಗಡಿ ಅಕ್ಕಿ ಚಾವಡಿ ಬೆಂಕಿ ಅಂತೇಳಿ. ಹಂಗೆ ಈಗಿನ ಇದು ನಡೆದು ಬಿಟ್ಟತಿ. ಇವು ಎಲ್ಲ ಶ್ರಮ ಮಾಡಿ ಬೆಳಿಗ್ಗೆ ಎದ್ದು ಬೀಸೋದು ಕುಟ್ಟೋದು ಮಾಡ್ತಿದ್ರು ನಮ್ಮ ತಾಯಿಗಳು, ನಮ್ಮ ಅಮ್ಮಗಳು ಎಲ್ಲ ಮಾಡ್ತಿದ್ರು. ಈಗಿನವ್ರು ಮಾಡೋದು ಕಷ್ಟ. ಆದರೆ ಅದಕ್ಕೆ ಬೆಲೆ ಇರೋದು ಅದ್ರ ಸಿಪ್ಪೆ. ಹಾಂ, ಅದನ್ನ ತೆಗೆದು ತೆಗೆದು ತಿನ್ನೋದು ಅಂದ್ರೆ ಹೆಂಗೆ? ಇಲ್ಲ, ಅದಕ್ಕೆ ಸಿಪ್ಪಿಯೊಳಗೆ ಅಷ್ಟು ಇದು ಇರೋದಿಲ್ಲ. ಕಾಯಿನೊಳಗೆ ಪ್ರೋಟೀನ್ ಅದಾವು ಸಾಕಷ್ಟು. ಈಗ ನಾರಿನ ಅಂಶ ಬೇಕಲ್ಲ, ನಾರಿನ ಅಂಶ ಐತ್ರಿ, ನಾರಿನ ಅಂಶನೂ ಐತೆ ಅದ್ರಾಗ. ಮತ್ತು ದೌಡ್ನ ಊಟ ಮಾಡಿದ್ದು ಪಚನ ಆಗೋ ಸಮಸ್ಯೆ ಇಲ್ಲ. ಆಮೇಲೆ ದೌಡ್ ಹಸು ಆಗೋದಿಲ್ಲ. ಈಗ ಭತ್ತದನ್ನ ಉಂಡು ಸ್ವಾಮಿಯನ್ನ ಉಂಡು ನೋಡಬೇಕು, ಸ್ವಾಮಿಯನ್ನ ಉಂಡ್ರೆ ನಾವು ಗಟ್ಟಿಮುಟ್ಟು. ಆಮೇಲೆ ಈ ಉಳಿದು ಯಾವ ಸಮಸ್ಯೆನೂ ಇಲ್ಲ. ಮತ್ತು ಈಗ ಕೊಲೆಸ್ಟ್ರಾಲ್ ಅಂತಾರಲ್ಲ, ಇದು ಯಾವುದು ಕೊಬ್ಬಿನ ಅಂಶ ಇಲ್ಲ ಅದ್ರಾಗ. ಹೀಗಾಗಿ ಕೆಲವು ಮಂದಿ ಈ ಬಿ ಪಿ ಶುಗರ್ ಇದ್ದವರು ಈ ಸ್ವಾಮಿ ಅನ್ನ ಉಣ್ಣಕ್ಕೆ ಶುರು ಮಾಡಿದ್ದಾರೆ. ಹೌದು, ಮತ್ತೆ ಅದು ಸಕ್ಕರೆ ಪ್ರಮಾಣವನ್ನು ಬೇಗ ರಿಲೀಸ್ ಮಾಡಲ್ಲ, ಅದನ್ನು ಇದನ್ನು ಮಾಡ್ತೈತಿ, ಪರಿವರ್ತನೆ ಮಾಡುವಂಥ ಶಕ್ತಿ ಐತಿ ಅದಕ್ಕೆ. ಹೀಗಾಗಿ ಅವರು ಏನು ಮಾಡಾಕತ್ತರು, ಅವನು ಖರೀದಿ ಮಾಡಿ ಉಣ್ಣಾಕತ್ತರು. ಅದಕ್ಕೆ ಈಗ ಶ್ರೀಮಂತರ ಆಹಾರ ಸಿರಿಧಾನ್ಯ ಅಂತ ಒಂದು ಹೆಸರು ಬಂತದು. ಆಮೇಲೆ ಆರೋಗ್ಯಕ್ಕೆ ಚಲೋ ಐತ್ರಿ, ಆಮೇಲೆ ಅದರೊಳಗೆ ಒಳ್ಳೆ ಜೀವನ ಸತ್ವಗಳದಾವ, ಶರೀರಕ್ಕೆ ಪೋಷಕಾಂಶ ಒದಗಿಸ್ತಾವ, ಆಮೇಲೆ ರೋಗ ನಿರೋಧಕ ಮನುಷ್ಯನ ಶರೀರದೊಳಗೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡುವಂಥ ಶಕ್ತಿ ಐತಿ. ಹೀಗಾಗಿ ಅವಕ್ಕೆ ಮತ್ತೊಂದು ಹೆಸರು ಬಂತು, ಏನಂತಂದ್ರೆ ಪವಾಡ ಧಾನ್ಯಗಳು ಅಂತೂ ಕರೆಯಾಗುತ್ತಾರೆ. ಪವಾಡ ಧಾನ್ಯ ಸಣ್ಣ ಕಾಳು, ಸಣ್ಣ ಕಾಳಿನಿಂದ ಇಲ್ಲಿ ಬಡ್ತಿ ಹೊಂತದು, ಎಲ್ಲಿಗೆ ಪವಾಡ ಧಾನ್ಯಕ್ಕೆ ಬಂದದೆ. ಅಂದ್ರೆ ಇವು ಮಿಲೆಟ್ಸ್ ಅಂತ ಹೇಳ್ತಾರೆ, ಮಿಲೆಟ್ಸ್, ಮಿಲೆಟ್ಸ್ ಅಂದ್ರೆ ಸಣ್ಣ ಕಾಳು. ಅದು ಬುಲೆಟ್ಸ್ ಕೂಡ ಹೌದು ಅಂತ. ನಿಜವಾಗಿಯೂ ಅಂದ್ರೆ ನಮಗೆ ಆಹಾರಕ್ಕೆ ಎಷ್ಟು ಪುಷ್ಟಿಯನ್ನ ನೀಡ್ತವು, ನಮ್ಮ ದೇಹದ ಇದನ್ನ ನೋಡ್ತವು, ಮತ್ತೆ ತೀರ ಕಷ್ಟ ಇಲ್ಲದೆ ಬೆಳಿತವು, ನೀರು ಕಡಿಮೆ ಆದ್ರೂ ಬೆಳಿತವು. ಮಳೆನ ಬೇಕಾಗಿಲ್ರಿ, ಅದು ಮಳೆ ಒಮ್ಮೆ ಮಳೆ ಆದ್ರೂ ಸಾಕು ಬಿತ್ತಿದ್ಮೇಲೆ. ಸ್ವಾಮಿಗೆ ಮಳೆ ಬೇಕಾಗೋದಿಲ್ಲ, ಬರಗಾಲದ ಬೆಳೆ ಅಂತ ಇವು ಹೆಸರು ಪಡೆದಾವ. ಸ್ವಾಮಿ ಬರಗ ನವಣಿ ಹಾರಕ ಇಂಥವೆಲ್ಲ ಏನದವ್ರಿ, ಬರಗಾಲದ ಬೆಳೆ ಇವು. ಹೌದೌದು, ಬರಗಾಲ ಬೆಳಿತಿದ್ದೀವಿ ನಾವು ಬರಗ ಅಂತ ಹೇಳಿ. ಇದು 3 ತಿಂಗಳಿಗೆ ಬಂದ್ರೆ ಸ್ವಾಮಿ ಬರಗ ಅನ್ನೋದು 2-2.5 ತಿಂಗಳಿಗೆ ಲಘು ನಮ್ಗೆ ಅವಸರಕ್ಕೆ ಅಂದ್ರೆ ಅವಾಗೆಲ್ಲ ಪಂಚಮಿ ಸಂದ್ ಬಂತಂತಂದ್ರೆ ಕಾಳು ಕಡಿ ಇರ್ತಿರಕ್ಕಿಲ್ಲ, ಅದಕ್ಕೆ ಈ ಬರಗ ಬಿತ್ತಿದ್ರೆ ಬರಗ ಲಘುಣ ಬಂದ್ಬಿಡ್ತಿತ್ತು ಊಟಕ್ಕೆ. ಬರಗಿನ ಅಕ್ಕಿನೂ ಹೊಂದಿದ್ದೇವೆ ನಾವು. ಹೌದು, ಆದರೆ ರೈತರಿಗೆ ನಮಗೆ ಹೆಚ್ಚು ಇಳುವರಿ ಬರಬೇಕು, ನಾವು ಮಾರಾಟ ಮಾಡಿದರೂ ಕೂಡ ಒಂದು 4 ಕಾಸು ಆಗಬೇಕು, ನಾವು ಇಲ್ಲಿ 1 ಚೀಲ 2 ಚೀಲ ಬೆಳೆಯುವಂಥ ಇಂಥ ಬೆಳೆಗಳನ್ನು ಬೆಳ್ಕೊಂಡು ಕುಂತ್ರೆ ಅದು ಹೆಂಗೆ ಮುಂದುವರಿತೀವಿ ನಾವು, ಇವು ಎಲ್ಲ ಪ್ರಶ್ನೆಗಳು ಇರ್ತವೆ. ಇದಕ್ಕೆ ಉತ್ತರ ಇದೆಯಾ? ಇದಕ್ಕೆ ಉತ್ತರ ಐತಿ, ಅದಕ್ಕೆ ನಾವು ಖರ್ಚು ಮಾಡೋದು ಕಡಿಮೆ ಮೊದಲಿಂದು, ಖರ್ಚು ಕಡಿಮೆ ಮಾಡೋದು ಒಂದು ಲಾಭ. ಹಾಂ, ಒಂದು. ಮತ್ತು ಉತ್ತಮ ಜಮೀನು ಬೇಕಾಗಿಲ್ಲ, ಕಲ್ಲು ಹಾಕಲ್ದಾಗೂ ಬೆಳೀತಾವ್ರಿ ಇವು. ಮತ್ತು ಸ್ವಲ್ಪ ಮಸಾರಿ ಇದ್ರೆ ಮತ್ತು ಅದರೊಳಗೆ ನಡುಕ್ಕೆ ಒಂದು ಎರಡು ತಿಂಗಳು ಸಾಮಿ ಬೆಳೆ ಇರುವಾಗ ನಾವು ಹುಳ್ಳಿ ಹಾಕ್ಬೋದು. ಆದರೆ ರೆಂಟಿಲೆ ಹುಳ್ಳಿ ಹಾಕ್ತಿದ್ವಿ. ಆಮೇಲೆ ಹುಳ್ಳಿ ಈ ಸಾಮಿ ಕಟಾವಾದ ಮೇಲೆ ಹಿಂಗಾರಿ ಒಳಗೆ ಹುಳ್ಳಿ ಚಲೋ ಬರ್ತಿತ್ತು. ಅದು ಅಲ್ಲದೆ ಇನ್ನೂ ಒಂದು ಏನಂತಂದ್ರೆ ನಾಲ್ಕೈದು ಸಾಲ ಬಿಟ್ಟು ಒಂದು ಸಾಲ ತೊಗರಿ ಹಾಕ್ಬೋದು. ತೊಗರಿ ಚೆನ್ನಾಗಿ ತೊಗರಿ ಬರ್ತದೆ ಹಿಂಗಾರಿ. ಸಾಮಿ ಒಂದು ಬೆಳಿಬೇಕಂತೇನಿಲ್ಲ, ಇವನು ಬೆಳೆಯಕ್ಕೆ ಸಾಧ್ಯ ಐತಲ್ರಿ. ಅಕ್ಕಡಿ ಬೆಳೆ ಬಹಳ ಮಹತ್ವದ್ದು. ಹ್ಞೂ, ಮತ್ತೆ ಅದು ಹಿಂಗಾರಿ ಒಳಗೆ ಚೆನ್ನಾಗಿ ಬಂದ್ಬಿಡ್ತತಿ, ಚಲೋನೂ ಬರ್ತತಿ. ಹಿಂಗೆ ಪ್ರಯೋಜನ ಅದಾವ. ಮತ್ತು ಕೆಲವು ಮಂದಿ ಔಡ್ಲಾನು ಬೆಳೀತಾರೆ ಅಕ್ಕಡಿ ಬೆಳೆಯಾಗಿ, ಸಾಮ್ಯಾಗ ಕಲ್ಲು ಹಾಕಲ್ದಾಗ ಅದು ಔಡ್ಲೂ ಚಲೋ ಬರ್ತತಿ. ಈಗ ಏಕ ಬೆಳೆಗೆ ಹೋಗ್ತಾ ಇದಾರಲ್ಲ, ಬರೇ ಜೋಳ ಬೆಳೆಯೋದು, ಇಲ್ಲ ಬರೇ ಕಡಲೆ ಬೆಳೆಯೋದು, ಬರೇ ಕುಸುಬಿ ಬೆಳೆಯೋದು, ಬರೇ ಗೋಧಿ ಬೆಳೆಯೋದು. ಮುಂಚೆ ನಾವು ಎಲ್ಲ ಬೆಳೆಯಲ್ಲಿ ಅಕ್ಕಡಿ ಕಾಳೆ ಇತ್ತು ಮಾಡ್ತಿದ್ವಿ, ಅಕ್ಕಡಿ ಬೆಳೆ ಮಾಡ್ತಿದ್ವಿ. ಜೋಳದಾಗ ನೋಡ್ರಿ ದಿಂಡಕ್ಕಡಿ ಅಂತೇಳಿ ಹೆಸರು ಮಡಿಕೆ ಹಾಕ್ತಿದ್ವಿ. ಅಕ್ಕಡಿ ಬೆಳೆಯಾಗೆ ತೊಗರಿ ಮಾಡ್ತಿದ್ವಿ. ತೊಗರಿ ಸಾಲಾಗ ಪುಂಡಿ, ಆಮೇಲೆ ಅಲಸಂದಿ, ಎಲ್ಲ ಬೆಳೆನೂ ಮಿಶ್ರ ಬೆಳೆ ಮಾಡ್ತಿದ್ವಿ. ಈಗ ಏನಾಗೈತಿ, ಜೋಳ ಅಂದ್ರೆ ಜೋಳ ಒಂದು ಬಿತ್ತು, ಕಡಲೆ ಅಂದ್ರೆ ಕಡಲೆ ಒಂದು ಬಿತ್ತು. ಕಡಲೆಯಾಗ ಎಲ್ಲ ಕುಸುಬಿ ಇದನ್ ಮಾಡ್ತಿದ್ವಿ, ಅಕ್ಕಡಿ ಬೆಳೆ. ಗೋಧಿಯಾಗೂ ಕುಸುಬಿ ಹಾಕ್ತಿದ್ವಿ ಮತ್ತೀ. ಆಮೇಲೆ ಸಾಸ್ವಿ ಸಿಡಿಗಾಳಂತ ಕೂಡಗಾಳಂತ ಕೂಡಿಸ್ತಿದ್ವಿ, ಸಾಸ್ಮಿನೂ ಬರ್ತಿತ್ತು. ಈಗ ಏನಾಗಿದೆ ಅಂದ್ರೆ ಈ ಹಸಿರು ಕ್ರಾಂತಿ ಸಂದರ್ಭದೊಳಗೆ ನಮ್ಮನ್ನ ಒಂದು ನಮೂನಿ ರೈತರಿಗೆ ಏಕ ಬೆಳೆ ಕಡೆ ಕರ್ಕೊಂಡು ಹೋಗ್ಬಿಟ್ರು, ನಾವು ಹೋಗ್ಬಿಟ್ಟಿವಿ. ಮತ್ತೀಗ ಮರಳಿ ಬರ್ಬೇಕು, ಬರಾಕತ್ತಿದೀವಿ. ಈಗ ಅನಿವಾರ್ಯ ಆಗೈತಲ್ರಿ, ಸಾವಯವ ಕೃಷಿ ಕಡೆ ಹೊಳ್ಳಿ ಬರೋದು ಅನಿವಾರ್ಯ ಆಗೈತಿ. ಗುರೆಳ್ ಚಟ್ನಿ, ಅಗಸಿ ಚಟ್ನಿ, ಗುರೆಳ್ ಅದ ಇದು ಹೇಳಿನಲ್ರಿ. ಮ್ಯಾರಿಗಾರ ಹಾಕ್ತಿದ್ವಿ, ಇಲ್ಲಾಂದ್ರೆ ಅವನ್ನ ಸಾಮಿ ಹೊಲಗೊಳದಾಗೂ ಮ್ಯಾರಿಗೆ ಇದಕ್ಕೆ ಎಲ್ಲ ಗುರೆಳ್ ಹಾಕಿ ಹಾಕ್ತಿದ್ವಿ. ಹೌದು, ಕೆಲವೊಂದ್ ಕಡೆ ಸಜ್ಜಿ ಹಾಕ್ತಾರೆ, ಸಜ್ಜಿ ಹಾಕ್ತಾರ. ಹೌದಲ್ಲ, ಇಂಥವೆಲ್ಲವೂ ಕೂಡ ನಮಗೆ ಆಹಾರಕ್ಕೆ ಮತ್ತೆ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಚಳಿಗಾಲಕ್ಕೆ ಏನು ಬೇಕು, ಸಜ್ಜಿ ರೊಟ್ಟಿ ತಿನ್ಬೇಕು ಅಂತೇಳಿದಾಗ ಸಜ್ಜಿಯಲ್ಲಿ ಹುಡುಕ್ಯಾಳ್ಕೊಂತ ಹೋಗ್ಬೇಕಾಗಿದೆ. ಈಗ ನೋಡ್ರಿ ಈ ನವಣಿದು ನವಣಿಯಿಂದ ಎಷ್ಟೆಲ್ಲ ಇದೈತೆ. ನಾವು ಬರೀ ಈಗ ನವನೀದು ಏನು ನೆನಪಿಟ್ಟೇವೆ ಅಂದ್ರೆ ಸೀಗೆ ಹುಣ್ಣಿಮ್ಯಾಗ ಹುರೇಕಿ ಹೋಳಿಗೆ ಮಾಡೋದು ಒಂದು ಅಷ್ಟೇ ನೆನಪಿಟ್ಟೆವು. ಈ ನವನಿಯಿಂದ ಈಗ ಸೇವು ಮಾಡ್ಬೋದು, ಚಕ್ಲಿ ಮಾಡ್ಬೋದು, ಆಮೇಲೆ ಪೇಡೆ ಮಾಡ್ಬೋದು, ಎಲ್ಲ ಮಾಡಾಕತ್ತಾರೆ ಈಗ. ಅದರಿಂದ ಮೌಲ್ಯವರ್ಧನೆಗಳು, ಹಾಂ, ಮೌಲ್ಯವರ್ಧನೆ ಮಾಡಿ ತಿನಿಸುಗಳು. ಹೌದು, ಅಂದರೆ ನವನೀನು ಅದು ಅದಕ್ಕೂ ಉತ್ತಮ ಜಮೀನು ಬೇಕಾಗಿಲ್ಲರಿ. ಆ ನವಣಿದು ಒಂದು ಇದೈತೆ ನೋಡ್ರಿ, ನವಣಿಯ ಕುಟ್ಟಿ ಕುಟ್ಟಿ ನುಯ್ಯತಾವ ಎರಡು ರೆಟ್ಟಿ ನನ್ಯಾಕ ಕೊಟ್ಟಿ ಬೆಳವಲನ ಅಡಿಗೆ ಅಂತೇಳಿ ಮೊದಲಿನ ಹೆಣ್ಮಕ್ಕಳು ಹಾಡಿದ್ರು. ಅದನ್ನು ಅಂದ್ರೆ ಕುಟ್ಟಬೇಕ್ರಿ ಅವನ್ನೆಲ್ಲ ಮಾಡ. ಈಗ ಮುಖ್ಯ ಅಂದ್ರೆ ಈ ತೃಣಧಾನ್ಯಗಳನ್ನು ಬೆಳೀಲಿಕ್ಕೆ ಪ್ರೋತ್ಸಾಹ ಕೊಡೋದು ಅಥವಾ ಇದನ್ನು ಮಾಡೋದಕ್ಕಿಂತ ಸಣ್ಣ ಸಣ್ಣ ಯಂತ್ರಗಳನ್ನು, ಅದರಾಗಿನ ಹಳ್ಳ ಸ್ವಚ್ಛ ಆಗಬೇಕು, ಮತ್ತು ಅದು ಕಾಳು ಮ್ಯಾಲಿನ ಸಿಪ್ಪಿ ತೆಗೆದು ಅಕ್ಕಿ ಬೇರ್ಪಡಿಸಿ ಕೊಡುವಂಥ ಸಣ್ಣ ಯಂತ್ರಗಳು, ದೊಡ್ಡ ದೊಡ್ಡ ಯಂತ್ರಗಳು ಬೇಕಾಗಿಲ್ಲ. ಮನೆ ಮಟ್ಟದಲ್ಲಿ, ಹಾಂ, ಮನೆ ಮಟ್ಟದಲ್ಲಿ ಅಷ್ಟೇ ಒಂದು ಒಂದೂವರೆ ಎಚ್ ಪಿದ ಒಂದು ಮೋಟರ್ಲಿ ನಡೆಯುವಂಥವು ಕೊಟ್ಟರೆ ಅಂಥ ತಂತ್ರಜ್ಞಾನ ಕೊಡಬೇಕು ನಮ್ಮ ಸರ್ಕಾರ. ಅದನ್ನು ದೊಡ್ಡ ದೊಡ್ಡ ಯಂತ್ರ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಮಾಡೋದು ಬೇಡ. ಆ ರೀತಿ ಮಾಡಿದರೆ ರೈತರಿಗೆ ಯಾರ ಮೇಲೂ ಅವಲಂಬನೆ ಮಾಡೋದು ಬೇಕಾಗಿಲ್ಲ, ಮತ್ತು ಅದನ್ನು ಉಣ್ಣಾಕೂ ಸಾಧ್ಯ ಐತಿ. ನಾವು ಉಂಡ್ರೆ ಸಾಕಲ್ರಿ, ನಮ್ಗೆ ನಾವು ಚಲೋದು ಊಟ ಮಾಡಿವಂದ್ರೆ ನಮ್ಮ ಆರೋಗ್ಯ ಸುಧಾರಿಸಿದಂದ್ರೆ ಆರೋಗ್ಯದೊಳಗೆ ನಾವು ಭಾಗ್ಯವಂತರಾದ್ರೆ ಸಾಕಲ್ರಿ. ಮತ್ತು ಉಳಿದವ್ರಿಗೂ ಬೇಕಂದ್ರೆ ಮಾರಬಹುದು ಹೆಚ್ಚಾದದನ್ನು. ಅದೇ ಮೊದಲು ನಾವು ಉಣ್ಬೇಕಲ್ಲ. ಆರೋಗ್ಯನೇ ಇರಲಿಲ್ಲ ಅಂದ್ರೆ ಏನು ಏನು ತಗೊಂಡು ಏನು ಮಾಡೋದೈತ್ರಿ. ಹಿಂಗೆ ಈಗ ಅವಾಗಿಂದ ಇಲ್ಲಿ ತನಕ ನೀವು ಕೃಷಿಯ ಅನೇಕ ಮಜಲುಗಳನ್ನು ನೋಡ್ಕೊತ ಬಂದಿದ್ದೀರಿ, ಏಳು ಇಳು ಎಲ್ಲನೂ ಗೊತ್ತು ನೋಡಿ. ಹೌದಲ್ಲ, ಈಗ ಕೃಷಿಕರ ಬದುಕು ಹೇಗಿದೆ? ಈಗ ಒಂದು ಮೋನಿ ಏನಾಗಿದೆ ಅಂತಂದ್ರೆ, ನಾವು ಇನ್ನೂ ಒಂದು ಏನದು ಬಿಸಿಲು ಗುದುರೆ ಅಂತಾರಲ್ಲ, ಮರೀಚಿಕೆ, ಹಾಂ, ಮರೀಚಿಕೆ ಆದ್ರೆ ಬೆನ್ನ ಹತ್ತಿ ಇನ್ನೂ ಓಡಾಕೆ ಹತ್ತಿದ್ದೇವೆ. ಆದರೆ ಇವರಿಗೆ ಓಡಿ ಓಡಿ ಈಗ ಇನ್ನೇನು ಕಾಲ ಕಸು ಇಲ್ಲ. ಮತ್ತು ಇನ್ನೊಂದು ಏನಾಗೈತೆ ಅಂದರೆ ಹೊಳ್ಳಿ ಹಿಂದಕ್ಕೆ ಬರೋಕೆ ಮನೋಬಲ ಇಲ್ಲ. ಒಂದು ರೀತಿ ತ್ರಿಶಂಕು ಸ್ಥಿತಿಯೊಳಗೆ ಕುಂತ್ಬಿಟ್ಟೇವೆ ನಾವು. ಇಂಥ ಬೆಳೆ ಮಾಡಿರಿ ಅದ್ರ ಬೆನ್ನು ಹತ್ತಿ ಹೋಗೋದು, ಮತ್ತು ಹೊಳ್ಳಿ ಬರೋಕೆ ಆವಂತು, ಇನ್ನೊಂದು ಮತ್ತೊಂದು ಏನಾರು ತರ್ತಾರೆ, ಮತ್ತೊಂದು ಯಾವುದಾರು ಬೆಳೆ, ಮತ್ತೊಂದು ಏನೋ ತಂತ್ರಜ್ಞಾನ ತರ್ತಾರೆ, ಅದ್ರ ಬೆನ್ನು ಹತ್ತೋದು, ಅದನ್ನು ಖರೀದಿ ಮಾಡೋದು, ಈ ಒಂದು ರಮಣಿ ಹಿಂಗ ನಾವು ಒಂದ್ ರೀತಿ ತ್ರಿಶಂಕು ಸ್ಥಿತಿ ಒಳಗೆ ಕುಂತಿದ್ದೇವೆ. ಹೌದು, ಇತ್ತ ಇದಕ್ಕೂ ಇಲ್ಲ ಅದಕ್ಕೆ. ಆದ್ರೆ ಏನ್ ಅನ್ಸುತ್ತೆ ಗೊತ್ತಾ, ಕಾಲಕ್ಕೆ ತಕ್ಕ ಹಾಗೆ ನಾವು ಕೂಡ ಬದಲಾಗಬೇಕು. ಬೆಳೆ ಯೋಜನೆಯಲ್ಲಿ ವೈಜ್ಞಾನಿಕವಾಗಿ ಯಾವುದನ್ನ ಮಾಡಬೇಕು ಅದನ್ನು ನೋಡಬೇಕು, ಮತ್ತು ತಂತ್ರಜ್ಞಾನ ಬಳಸಿಕೊಳ್ಳೋದ್ರಲ್ಲಿ ತಪ್ಪೇನು ಇಲ್ಲ. ಈಗ ಬದಲಾವದಂತ ಸಂದರ್ಭದೊಳಗೆ ಹೊಸ ಹೊಸ ತಂತ್ರಜ್ಞಾನಗಳು ಬಂದವು, ಹೊಸ ಹೊಸ ಬೀಜಗಳು ಬಂದವು, ಹೊಸ ಹೊಸ ಬೆಳೆಗಳು ಬಂದವು. ಅವುಗಳನ್ನು ಕೂಡ ಒಂದಕ್ಕೊಂದು ಪೂರಕವಾಗಿ ನಮಗೆ ಹೇಗೆಲ್ಲ ಸಹಾಯ ಮಾಡ್ತಾವ ಅವನ್ನ ಬಳಸ್ಕೊಳ್ಳಲು ತಪ್ಪೇನಿದೆ? ಬಳಸ್ಕೊಳ್ಬಹುದು, ಆದ್ರೆ ತಂತ್ರಜ್ಞಾನ ದುಬಾರಿ ಆಗಬಾರ್ದು, ದುಬಾರಿ ಆಗಬಾರ್ದು, ಮತ್ತು ಭೂಮಿಗಿನೂ ಪೆಟ್ಟಾಗಬಾರ್ದು, ಭೂಮಿಯ ಒಂದು ಫಲವತ್ತತೆಗೆ ಧಕ್ಕೆ ಆಗಬಾರ್ದು. ಅಂತ ತಂತ್ರಜ್ಞಾನ ಬೇಕು, ಬೇಕಾಗಿದೆ. ಹಾ, ಬೇಕಾಗೈತಿ, ಅವಶ್ಯ ಬೇಕು. ಯಾಕಂದ್ರೆ ಈ ಭೂಮಿ ಅನ್ನೋದನ್ನ ಇದನ್ನ ಜೀವಂತ ಒಂದು ತಾಯಿ ಅನ್ನುವಂಥ ಭಾವನೆ ಹೋಗ್ಬಿಟ್ಟತಿ. ಭೂಮಿ ಅನ್ನೋದು ಒಂದು ಏನೋ ಕೃತಕ ವಸ್ತು ಅಂತ ತಿಳ್ಕೊಂಡ್ಬಿಟ್ಟಾರ. ಪೂಜ್ಯ ಭಾವನೆ ಅಥವಾ ಭಾವನಾತ್ಮಕ ಸಂಬಂಧ ಇಂಥವಿಲ್ಲ ನಮ್ಮಲ್ಲಿ. ಹೆಂಗಿತ್ತಂತಂದ್ರೆ, ತಾರೆ ಎದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆವಂತ ಭೂಮಿ ತಾಯಿಯ ಎದ್ದೊಂದು ಗಳಿಗೆ ನೆನೆದೇನು ಅಂತೇಳಿ ನಮ್ಮ ತಾಯಂದಿರು ತಮ್ಮ ದಿನಚರಿಯನ್ನ ಶುರು ಮಾಡಬೇಕಾದ್ರೆ ಬೆಳಿಗ್ಗೆ ಎದ್ದು ಬಿಸಾಕ ಕೊಟ್ಟಾಕ ಶುರು ಮಾಡುವಾಗ ಭೂಮಿ ತಾಯಿಯನ್ನು ಪ್ರಾರ್ಥನೆ ಮಾಡಿ ಶುರು ಮಾಡ್ತಿದ್ರು. ನಿಜವಾಗಿ ಭೂಮಿ ತಾಯಿ ಅದು. ಆ ತಾಯಿಯನ್ನು ಭೂಮಿ ತಾಯಿ ಒಡಲಿ ಏನೇನು ಮಾಡಾಕತ್ತಿದ್ದೀವಿ? ಬಳಸುವನ್ನು ಬಿಸಾಕುದು, ಬಳಸು ಬಿಸಾಕು ವಸ್ತು ಅಲ್ಲ, ಹಂಗೆ ತಿಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಅದರೊಳಗೆ ಲಕ್ಷಾಂತರ ಜೀವರಾಶಿ ಇದಾವೆ. ಆ ಬೆಳೆಗಳನ್ನು ಬೆಳೆಸುವಂಥ ಶಕ್ತಿ ಐತಿ, ಸಾಮರ್ಥ್ಯ ಐತಿ. ಹಸದವನು ಹೊಟ್ಟೆ ತುಂಬಿಸುವಂಥ ಒಂದು ತಾಯಿಯ ಒಂದು ಕಳ್ಳು, ತಾಯಿಯ ಒಂದು ಮಮತೆ ಐತಿ. ಯಾರು ಕೈ ಬಿಟ್ಟರು ಭೂಮಿ ತಾಯಿ ಕೈ ಬಿಡೋದಿಲ್ಲ. ಹಿಂಗೆ ಇದನ್ನು ನಮ್ಮ ಮನಸ್ಸಿನೊಳಗೂ ಈ ಮನೋಭಾವನ ಏನೈತಲ್ಲ, ಹಿಂದಿಕ್ಕಿನವರು ಅವರು ಹುಂಬರಿದ್ರು, ಅವರು ಕೃಷಿಯೊಳಗೆ ಶಾನ್ಯಾರಿದ್ರು. ಇಂದಿನವರು ವಿಜ್ಞಾನ ವಿಜ್ಞಾನ ಅಂತಾರೆ, ಖರೆ ಇವರು ಕೃಷಿಯೊಳಗೆ ಶಾನ್ಯಾರಲ್ಲ. ನಿಜವಾಗಿ ಅನುಭವಕ್ಕೆ ರೈತ ಶಾನ್ಯ, ರೈತ ವಿಜ್ಞಾನಿ. ಯಾಕಂದ್ರೆ ಮಣ್ಣಿನ ಜೊತೆ ಬೆಳೆಗಳ ಜೊತೆ ಮಾತಾಡ್ತಿದ್ದ, ಅವಗೊಂದು ಸಂಪರ್ಕ ಇತ್ತು. ಒಂದು ಗಿಡ ಒಂದು ದಾಟಿ ಹೋಗುವ ದಿನ ಬೆಳಕಾಗ್ಬಿಡ್ದು ಹೊಲಕ್ಕೆ ಹೋಗಿ ಹೊತ್ತೇರಿ ಹೊಲಕ್ಕೆ ಹೋದವ್ ರೈತ ಅಲ್ಲ ಅಂತ ಸರ್ವಜ್ಞ ಕವಿ ಹೇಳಿದ್ದ. ಹಂಗ ಇದ್ರು ಹಂಗ ರೈತರು, ದಿನ ಬೆಳಕಾಗ್ಬಿಡ್ದು ಹೊಲಕ್ಕೆ ಹೋಗ್ಬೇಕು. ಏನು ನಮ್ಮ ಹೊಲ ಏನಾಗೈತಿ, ಏನು ಮಾಡಬೇಕು, ಅದಕ್ಕೆ ಕಳೆ ಬಂದಿತ್ತು, ಎಡಿ ಕುಂಟಿಗೆ ಹೊಡ್ಯಾಕ ಹದ ಬಂದಿತ್ತು, ಹುಳ ಬಂದಿತ್ತು, ಆಮೇಲೆ ಬೀಜ ಸರಿಯಾಗಿ ಹುಟ್ಟೈತೋ ಇಲ್ಲೋ, ಇದು ಕಟಾವಿಗೆ ಬಂದೈತೋ ಇಲ್ಲೋ, ಹಾ ಬಲುತ್ತಾವು ಇಲ್ಲೋ, ಒಣಗಾಕತೈತು, ಪ್ರತಿಯೊಂದನ್ನು ನಿರೀಕ್ಷೆ ಮಾಡ್ತಿದ್ದ. ಈ ಯಾರು ಹೋತೀರಿ ಎಲ್ಲ 9-10 ಗಂಟೆಗೆ ಹೊಲಕ್ಕೆ ಹೋಗೋರು, ತೀರ ಬಿಸಿಲಾದಾಗ ಹೋಗೋರು. ಅಲ್ಲಿ ಬಿಸಿಲ ಕೆಲಸ ಮಾಡೋಕ್ಕೂ ಇಷ್ಟ ಆಗಲ್ಲ. ಇಷ್ಟ ಅಂದ್ರೆ ಮೊದಲೇ ಇಷ್ಟ ಇರೋದಿಲ್ಲ ಇವರಿಗೆ. ಏನು ಬಿಡು ಬಿಟ್ರ ಅತ್ ಬಿಡು, ಈ ರೀತಿ ಒಂದು ಶ್ರದ್ಧೆ ಬೇಕಲ್ರಿ, ಭೂಮಿ ಮೇಲೆ ಒಂದು ಶ್ರದ್ಧೆ ಬೇಕು. ಇವರು ನೋಡ್ರಿ ಅವಾಗ ಹೆಂಗಿತ್ತಂತಂದ್ರೆ, ಯಾವುದು ಇದನ್ನು ಮಾಡಬೇಕಾದ್ರೂ ಅದಕ್ಕೊಂದು ಹದ ನೋಡಿ ಹರಗೋದು, ಬೆದಿ ನೋಡಿ ಬಿತ್ತುವುದು, ಹಂಗಾಮಿಗೆ ಅನುಸರಿಸಿ ಬೆಳೆ ಮಾಡೋದು ಒಂದು ಪದ್ಧತಿ ಇತ್ತು. ಈಗೇನು ಹದನೂ ಇಲ್ಲ, ಬೆದಿನೂ ಇಲ್ಲ, ಹಂಗಾಮನೂ ಇಲ್ಲ. ಯಾವ ಬೇಕಾದಾಗ ಬೇಕಾದ ಬೀಜ ಬಿತ್ಬೋದು, ಬೇಕಾದ ಬೆಳಿಬೋದು. ಅಂದ್ರೆ ಹಂಗಾಮ ಅಂತಂದ್ರೆ ಏನು, ಹವಾಮಾನಕ್ಕನುಸರಿಸಿ ಮಾಡುವಂಥ ಬೆಳೆ ಇದು. ಬೆಳೆಗಳನ್ನು ಅವ್ರು ಹಿಂಗಾರಿ ಮುಂಗಾರಿ ಅಂತ ಯಾಕೆ ಮಾಡಿದ್ರು, ಮುಂಗಾರಿ ಒಳಗೆ ಮಳೆಗಾಲ ಭಾಳ ಜಾಸ್ತಿ ಇರ್ತಿತ್ತು, ಮಳೆಗಾಲ ಸಹಿಸಿಕೊಳ್ಳುವಂಥ ಬೆಳೆ ಮಾಡ್ತಿದ್ರು. ಹಿಂಗಾರಿ ಒಳಗೆ ಏನೈತೆ ಅಂತಂದ್ರೆ ಥಂಡಿ ವಾತಾವರಣ ಇರ್ತಿತ್ತು, ಆಮೇಲೆ ಕೀಟಗಳ ಬಾಧೆ ಕಡಿಮೆ ಆಗ್ತಿತ್ತು. ಅಂಥ ಸಂದರ್ಭದೊಳಗೆ ಈ ಕಾಯಿ ಇವು ಕಡ್ಲಿ ತೊಗರಿ ಇಂಥವೆಲ್ಲ ಹಿಂಗಾರಿ ಒಳಗೆ ಬೆಳೀತಿದ್ರು. ಈಗ ಹಿಂಗೆ ಮುಂಗಾರಿಗೆ ಡಿಸಿ ಎಚ್ಚೆತ್ತಿ ಬೆಳೆಯೋದು, ಆಮೇಲೆ ಅದು ಹಿಂಗಾರಿ ಮಳೆ ಬಂದು ಹೊಡೆಯೋದು, ಮೊದಲೇ ಬೀಡೆಲ್ಲ ಮಣ್ಣು ಪಾಲಾಗೋದು, ಇದು ವಿಜ್ಞಾನ ಅಂತ ಹೆಂಗೆ ಅನ್ನೋದು ನಾವು. ಮತ್ತೆ ಅವಾಗ ದನಕರುಗಳಿದ್ದವು, ಹಾಲು ಇರ್ತಿತ್ತು, ಹೈನ ಇರ್ತಿತ್ತು, ಬೆಣ್ಣೆ ಮೊಸರು ತುಪ್ಪ ಮಜ್ಜಿಗೆ ಮನೆಯಲ್ಲಿ ಸಮೃದ್ಧವಾಗಿ ಇರ್ತಿತ್ತು. ಇರ್ತಿತ್ತು, ಈಗೂ ಐತಿ, ಎಲ್ಲ ಮಾರಿಬಿಡ್ತಾರು. ಸಾಲವಲ್ಲು ದುಡ್ಡು, ಎದಕ್ಕೂ ಸಾಲವಲ್ಲು, ಖರ್ಚು ಭಾಳ ಆಗ್ಯಾವಲ್ಲ. ಅನಿವಾರ್ಯ ದಿನಚರಿ ಆರಂಭ ಆಗೋದನ್ನು ದುಡ್ಡಿನಿಂದ. ಅವಾಗೇನು ಮನ್ಯಾನ ಕರಿಬೂದಿ ತೊಗೊಂಡು ಹಲ್ತಿಕ್ಕ, ನಾ ಇಂದಿವರೆಗೂ ಕರಿಬೂದಿಲೇ ಹಲ್ತಿಕ್ತೇನೆ ನಾ ಇಂದಿವರೆಗೂ. ಪೇಸ್ಟ್ ಏನಿಲ್ಲ, ಏನಿಲ್ಲ, ಹೊಟ್ಟ ಬಳಸೋದಿಲ್ಲ, ಈ ಮೈಗೆ ಸೋಪ್ ಹಚ್ಚೋದಿಲ್ಲ. ನನಗೆ ಒಂದು ಮಲೇಷ್ಯಾಕ್ ಹೋಗಿದ್ದೆ ನಾನು, 8 ದಿವಸ ಒಂದು ಅಂತಾರಾಷ್ಟ್ರೀಯ ಕಾರ್ಯಾಗಾರಕ್ಕೆ ಹೋಗಿದ್ದೆ. ಆಹಾರ ಸಾರ್ವಭೌಮತ್ವ ಕುರಿತು ಮಾತಾಡೋದಿತ್ತು. ನನ್ನ ಕೂಡ ಒಬ್ಬ ನನ್ನ ಪಾರ್ಟ್ನರ್ ಟಿಬೆಟಿಯನ್ ಇದ್ದ, ಶ್ರೀರಾಮ್ ಶ್ರೇಷ್ಠ ಅಂತ. ನಾನು ನನಗೆ ದಿನ ಸೋಪು ಇವು ಟೂತ್ಪೇಸ್ಟು ಎಲ್ಲ ಇಡ್ತಿದ್ರು ಮೈಗೆ ಹಚ್ಚೋ ಸೋಪು. ನಾನು ಅವನು ಬಳಸತ್ತಿರ್ಕಿಲ್ಲ. ಒಂದಿನ ಏನಂದ, ನೀನು ಇವನ್ನೇನು ಬಳಸೋದಿಲ್ಲ ಅಂತಂದ. ಇಲ್ಲ ಬಳಸೋದಿಲ್ಲ. ಮತ್ತೆ ಏನು ಮಾಡ್ತೀವಿ, ಕ್ಯಾ ಕರ್ತೆ ಇಂಡ್ಯಾಗೆಲ್ಲ ಕೇಳಿದೆ. ನಾನು ಒಂದು ಕರ್ಪೂರ ಸಣ್ಣ ಡಬ್ಬ್ಯಾಗ ಕರಿಬೂದಿ ತೊಗೊಂಡು ಹೋಗಿದ್ದೆ, ಇದೇನು ಇದನ್ನೆಲ್ಲ ಹೇಳಿದೆ. ಸೋಪು ನಂಗೆ ಬಳಸಂಗಿಲ್ಲ. ಅವ ಪುಣ್ಯಕ್ಕೆ ನೀನು ಕಾಡು ಮನುಷ್ಯನೋ ಅನ್ನಲಿಲ್ಲ, ಏ ಯು ಆರ್ ನ್ಯಾಚುರಲ್ ಪರ್ಸನ್ ಅನ್ನಾಗತ್ತ. ಓ ಖುಷಿಯಾಗಿ ಅಲ್ಲ, ಹಂಗೆ ಉದಾಹರಣೆ ಹೇಳಬೇಕಾಗ್ತದೆ. ಅದೇ ಅದೇ, ಈಗ ನಾವು ಬದುಕೋದು ಖರ್ಚು ಭಾಳ ಮಾಡ್ಬೇಕಾಗೈತಿ ರೀ, ಎಲ್ಲಕ್ಕೂ ಖರ್ಚು ಮಾಡಬೇಕು. ಮತ್ತು ಒಕ್ಕಲ್ತನ ಅಂತೀ ಖರ್ಚು ಮಾಡೋಲಿ ಹೆಜ್ಜಿನ ಇಡುವಂಗಿಲ್ಲ. ಹೊಲದಾಗ ಪ್ರತಿಯೊಂದಕ್ಕೂ ರೊಕ್ಕ ಕೊಡಬೇಕಲ್ರಿ. ಹೆಂಗಂತೀರಿ, ಬೀಜಕ್ಕೂ ಖರ್ಚು ಮಾಡೋ, ಬೀಜ ಗೊಬ್ಬರ ಗಳೆ ಗಾಡೆ ಟ್ರ್ಯಾಕ್ಟರ್ಲೆ ಹರಗೋದು ಟ್ರ್ಯಾಕ್ಟರ್ಲೆ ಬಿತ್ತುದು. ಮತ್ತು ಪ್ರತಿಯೊಂದಕ್ಕೂ ಕಳೆ ಕಸಕ್ಕೆ ಅದಕ್ಕೂ ಒಂದಷ್ಟು ಮಂದಿ ಕಳೆನಾಶಕ ಹೊಡೆಯಾಗತ್ತಾರ. ಪ್ರತಿಯೊಂದಕ್ಕೂ ದುಡ್ಡು ಬೇಕಾಗೈತಿ. ಹಾಗಾಗಿ ಖರ್ಚು ಜಾಸ್ತಿ ಆಗಿರೋದ್ರಿಂದ ನಮಗೆ ಕೃಷಿಯೊಳಗೆ ನೆಮ್ಮದಿನೂ ಕಡಿಮೆ ಇದೆ, ಲಾಭನೂ ಕಡಿಮೆ ಆಗಿದೆ. ಲಾಭ ಅನ್ನೋದನ್ನಂತೂ ಆರ್ಥಿಕ ಪರಿಭಾಷೆಯೊಳಗೆ ಹೇಳಬೇಕಂದ್ರೆ ಕೃಷಿಯೊಳಗೆ ಲಾಭ ಆಗೋದು ಯಾರು ಮಾಡಿ ತೋರಿಸ್ತಾರೋ ನನಗೂ ಒಂದು ಸವಾಲಿದು. ಸಾಧ್ಯ ಐತೆ ಅದ್ರದ್ದು ಅದಕ್ಕಾಗಿ ಅಂದರೆ ಬೆಲೆ ಅನಿಶ್ಚಿತದವ್ರಿ, ಮತ್ತೇನಿಲ್ಲ. ನಾವು ಬೆಳಿತೇವೆ, ಬೆಳೆಸ್ಬೋದು. ರೈತ ಏನಾರ ಕಷ್ಟ ನಷ್ಟ ಅನುಭವಿಸಿ ಸಾಲ ಮಾಡಿ ಬೆಳೆಸ್ತಾನ. ಆದರೆ ಅದನ್ನು ಅದು ಮಾರಾಟಕ್ಕೆ ಹೋದ್ರೆ ಅದು ಯಾರು ತೊಗೊಳೋರಿಲ್ಲದಂಥ ಪರಿಸ್ಥಿತಿ ಆದರೆ ಏನು ಮಾಡೋದು ಅಂದ್ರೆ ಅಡ್ಡದಿಡ್ಡಿ ಕೇಳ್ತಾರಂತ. ಮೊದಲನೇ ನಮ್ಮ ಯಾವ ಮಾರ್ಕೆಟ್ ಎ ಪಿ ಎಮ್ ಸಿ ಯಾವೂ ಇರಾಕಿಲ್ಲರಿ. ನಮ್ಮ ರೈತರು ಯಾರು ಹೋರಾಟ ಮಾಡಿದ್ರಿ ನಮಗೆ ಬೆಲೆ ಕೊಡ್ರಿ ಅಂತ? ಯಾರೂ ಇಲ್ಲ. ಅವರು ತಗೊಳ್ಳೋದಕ್ಕೂ ಇದು ಸವಿ ಇತ್ತು, ಅವ್ರು ಮಾರೋದು ಸವಿ ಇತ್ತು. ಈಗೇನಾಗೈತಿ, ನಾವು ತಗೊಳ್ಳೋದು ದುಬಾರಿ ಹಾಕೊಂತ ಹೊಂಟತಿ, ನಾವು ಮಾರೋದು ಮಾತ್ರ ಏನಾಗೈತಿ ಅದು ಹಿಂದ್ಕೊಂಡದ್ದು ರೇಟ್. ಹಂಗಾಗಿ ನಮ್ಗೆ ಈ ವ್ಯತ್ಯಾಸ ಇದನ್ನ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ವಿಮರ್ಶೆ ಮಾಡಬೇಕು. ಇದ್ರ ಬಗ್ಗೆ ಏನು ತೊಂದರೆ ಆಗೈತಿ, ಈ ಹಸಿರು ಕ್ರಾಂತಿಯಿಂದ ಏನಾಗೈತಿ ರೈತರ ಪರಿಸ್ಥಿತಿ ಅನ್ನೋದನ್ನು ಅವಲೋಕನ ಮಾಡಬೇಕ್ರಿ. ಅದರ ಅವಶ್ಯಕತೆ ಇದೆ, ಈಗ ಅವಶ್ಯಕತೆ ಇದೆ. ಅದನ್ನು ಯಾರೂ ಮಾಡ್ತಾ ಇಲ್ಲ. ಒಬ್ಬ ಆರ್ಥಿಕ ತಜ್ಞ ಅನ್ನುವಂಥವ ಇವನು ಒಬ್ಬ ಒಂದು ಬೆಳೆ ಬೆಳೆಸ್ಬೇಕಾದ್ರೆ ಎಷ್ಟು ಖರ್ಚು ಬರ್ತೈತೆ ಅನ್ನೋದನ್ನು ಲೆಕ್ಕಾಚಾರ ಹಾಕೋರು ಬೇಕಲ್ರಿ. ಈಗ ಒಬ್ಬ ಫ್ಯಾಕ್ಟ್ರಿ ಒಳಗೆ ಈಗ ನಮ್ಮ ಹಾಲು ತೊಗೋತಾರೆ ಇವರು 20 ರೂಪಾಯಿ ಲೀಟ್ರ್, ಅದು ನೀರಿನಕ್ಕಿಂತ ಅಗ್ಗ. ಅಂಥ ಹಾಲನ್ನು ಅದರೊಳಗಿನ ಮ್ಯಾಲಿನ ಪ್ಯಾಟ್ ಅನ್ನುವಂಥದ್ದು ಕೊಬ್ಬಿನ ಅಂಶ ಇದ್ದದನ್ನು ತಕ್ಕೋತಾರೆ, ಕೆನೆ ತೆಗಿತಾರೆ ತೆಗಿತಾರೆ. ಆಮೇಲೆ ಅದನ್ನು 40 ರೂಪಾಯಿ ಲೀಟ್ರ್ ಅವ್ರು ಮಾರ್ತಾರೆ. ಅದನ್ನ ಪ್ಯಾಕ್ ಹಾಕಿ ನಮಗೆ ಮಾರ್ತಾರೆ. ಹಾಂ, ನಮಗೆ ನಾವೇ ನಮ್ಮ ಮನೆಯಾಗ ದನ ಇಲ್ಲಾಂದ್ರೆ ನಾವು ತೊಗೋಬೇಕು. ಅಂದರೆ ಈ ರೈತ ಹೆಂಗೆ ಬದುಕಬೇಕು, ಇದು ಸಮಸ್ಯೆ. ಅಂದರೆ ಕೃಷಿಯೊಳಗೆ ಕಷ್ಟ ಸುಖ ಎಲ್ಲನೂ ಇರುತ್ತೆ. ಬಟ್ ಖುಷಿ ಅಂತೇಳಿದ್ರೆ ನಾವು ಮಣ್ಣಿನ ಜೊತೆ ಬೆರೀತೀವಿ, ಬೆಳೆಗಳ ಜೊತೆ ಬೆರೀತೀವಿ. ಇವತ್ತು ಹೂ ಆಗೋದು, ಮೊಗ್ಗಾಗೋದು, ಕಾಯಿ ಆಗೋದು ಕಣ್ಣಾರೆ ನೋಡ್ತೀವಿ. ಪ್ರಕ್ರಿಯೆ ಇರ್ತೈತಿ. ಹೌದು, ಆ ಪ್ರಕ್ರಿಯೆ ಕೂಡ ನಾನು ಬೆಳಕೋಂತ ಬಂದವ. ಯಾಕಂದರೆ ಅವು ನಾ ಬೆಳೆಸಿದ ಗಿಡ ಮರನೂ ನನಗೇನಂತಿದ್ದು ಅಂತಂದರೆ, ನೀನು ನನ್ನ ಬೆಳೆಸಿದಿ, ನಾ ಇಷ್ಟು ಎತ್ತರಕ್ಕೆ ಬಂದೇನಿ, ಎತ್ತರಕ್ಕೆ ಬಂದು ನಿನಗೆ ಫಲ ಕೊಡಾಕತ್ತೇನಿ, ನೀನು ನೀ ಎಲ್ಲಿ ಬೆಳೆದಿ ಅಂತ ಅವ ಪ್ರಶ್ನೆ ಮಾಡ್ತಾನೆ. ನೋಡಿ ಎಂತ ಭಾವನಾತ್ಮಕ. ಅದು ಏನಂದ್ರೆ ನಮ್ಮ ಭಾಷೆ ಮೌನ ಭಾಷೆ ಅದು. ಹೌದು, ಹೌದಲ್ಲ, ಮೌನವಾಗಿಯೇ ಮಾಡೋದು ಒಕ್ಕಲ್ತನ. ಯಾರಿಗೆ ಹೇಳೋದು? ಮೊದಲು ಇದಿತ್ತು, ಏನು ಹಂತಿ ಪದ ಅಂತ ಹಾಡ್ತಿದ್ರು, ಬಲಾರಿ ಪದ ಹಾಡ್ತಿದ್ರು, ಎಲ್ಲ ಹಾಡ್ಕೊಂತ ಒಂದು ಹಿಗ್ಗಿನಿಂದ ಸುಗ್ಗಿ ಮಾಡುವಂತ ಸಂದರ್ಭ ಇತ್ತು. ಅವ ಕಡಿಮೆ ಬೆಳೆದ್ರು ಆರಾಮಿದ್ರು ರೈತರು. ಈಗ ಹೆಚ್ಚು ಬೆಳೆದ್ ಯಾಕೆ ಸುಖ ಸಿಗುವಂತ ಇವರಿಗೆ ನನ್ನ ಪ್ರಶ್ನೆ ಇದು. ಇದರ ಬಗ್ಗೆ ಒಂದು ಕೂಲಂಕುಷವಾಗಿ ಚರ್ಚೆ ನಡಿಬೇಕು. ಹಸಿರು ಕ್ರಾಂತಿಯಿಂದ ಏನಾಯ್ತು ರೈತರಿಗೆ? ಅವ್ರು ಬಾಳೂ ಹಸಿರು ಆಗ್ಬೇಕಾಗಿತ್ತಲ್ಲ. ಹೆಚ್ಚು ಬೆಳೆದುಕೊಟ್ಟು ದೇಶವನ್ನು ಸ್ವಾವಲಂಬಿ ಮಾಡಿದೀವಿ ನಾವು. ಆಹಾರ ಸಾಮಗ್ರಿ ಬೇರೆ ದೇಶದಿಂದ ಭಿಕ್ಷಾ ಬಿಡಿ ತರುವಂಥ ಪರಿಸ್ಥಿತಿ ಇತ್ತು. ಅದನ್ನು ಹೋಗಲಾಡಿಸಿದಂಥವ್ರು ಯಾರು? ರೈತರು. ವಿಜ್ಞಾನಿಗಳು ಅಲ್ಲ, ರೈತರು. ಹೊಲದಾಗ ದುಡಿದ್ರು ಬೆಳೆದ್ರು. ಯಾರು ವಿಜ್ಞಾನಿಗಳು ಮಂತ್ರಿಗಳು ದುಡಿದಿಲ್ಲ ಅಲ್ಲಿ ಹೊಲದಾಗ ಬಂದ. ಇವರು ದೇಶವನ್ನು ಸ್ವಾವಲಂಬಿ ಮಾಡಿದ್ರೆ, ಆದರೆ ಈ ರೈತರು ಪರಾವಲಂಬಿ ಆದರು. ಎಲ್ಲದಕ್ಕೂ ಪಟ್ಟಣದ ಮೇಲೆ ಅವಲಂಬನೆ ಮಾಡುವಂಥ ಪರಿಸ್ಥಿತಿ ಬಂದು ಕುಂತಲ್ರಿ. ಹೌದೌದು, ನಾವು ಸ್ವಾವಲಂಬಿ ರೈತರಿದ್ದೀವಿ, ನಾವು ಯಾವನ ಹಂಗೂ ಇರಾಕಿಲ್ಲ. ಹೌದು, ಇಷ್ಟೆಲ್ಲ ವಿಷಯವನ್ನು, ಕಷ್ಟ ಸುಖ, ಹಿಂದಿನ ಅನುಭವ, ಮತ್ತು ಬೆಳೆಗಳ ಜೊತೆ ಬೆಳೆದಂಥ ನಿಮ್ಮ ಅತ್ಯಂತ ಪ್ರೀತಿಯ ಕ್ಷಣಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ಹಿರಿಯರಂತ ಈರಯ್ಯ ಕಿಲ್ಲೆದಾರ್, ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ರೀ. ಇದುವರೆಗೆ ಕೃಷಿ ಅನುಭವ ಕುರಿತು ಈರಯ್ಯ ಕಿಲ್ಲೆದಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಗಿಯವರು. ಇನ್ನು ಮುಂದೆ ಧಾರವಾಡದ ಹುಬ್ಬಳ್ಳಿಯ ನವೀನ್ ಶಿವಪುತ್ರಯ್ಯ ಹಿರೇಮಠ್ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳೋಣ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ SBI ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು SBIಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಜಾನನಂಭೂತ ಗಣಾದಿ ಸೇವಿತಂ ಕಪಿತ್ವ ಜಂಬೋಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ಓಂ ನಮಾಮಿ ವಿಘ್ನೇಶ್ವರನ ಪದ ಪಾದ ಪಂಕಜಂ ಓಂ ನಮಾಮಿ ವಿಘ್ನೇಶ್ವರನ ಪದ ಪಾದ ಪಂಕಜಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮಯ ಶ್ರೀ ಗುರವೇ ನಮಃ ಸಾಂಬ ಜೈ ನಮ ಪಾರ್ವತಿಪತಿ ಶಿವರ ಮಹಾದೇವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ